ಪುರಂದರ ರಂಗ ಹರೇ ವಿಠಲ, ಪಂಡರಿ ರಂಗ ಹರೇ ವಿಠಲ, ಪುರಂದರ ರಂಗ ಹರೇ ವಿಠಲ, ಪಂಡರಿ ರಂಗ ಹರೇ ವಿಠಲ, ನರಹರ ರಂಗ ಹರೇ ವಿಠಲ, ನರಹರ ರಂಗ ಹರೇ ವಿಠಲ, ಮುರಹರ ರಂಗ ಹರೇ ವಿಠಲ, ಮುರಹರ ರಂಗ ಹರೇ ವಿಠಲ, ಪುರಂದರ ರಂಗ ಹರೇ ವಿಠಲ, ಪುರಂದರ ರಂಗ ಹರೇ ವಿಠಲ, ಹರೇ ವಿಠಲ, ಹರೇ ವಿಠಲ.